ಪತ್ರ ರೀತಿ ಚೆನ್ನಾಗಿದ್ರೇನೆ ದ್ಯುತಿ ಸಂಶ್ಲೇಷಣೆ ಆಗತ್ತೆ. ಸಂಪೂರ್ಣವಾಗಿ ಆದಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣದಿಂದ ಎಳ್ಕೊಳ್ಳುತ್ತೆ. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೆಚ್ಚಿಗೆ ಎಳ್ಕೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿಕೊಂಡು ನೆಲಕ್ಕೆ ತೆಳ್ತಾ ಹೋಗುತ್ತೆ. ಆ ಪತ್ರ ಹರಿದ ಫಾರ್ಮೇಶನ್ ಆಗೋದಕ್ಕೆ ನಮಗ್ ಸಾಕು. ಹಂಗಾದ್ರೆ ಬೆಳೆಗಳಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಮಣ್ಣಿಂದನೇ ಸಿಗ್ಬೇಕು. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ಗಳು ಮಣ್ಣಿಂದ ಗಿಡಕ್ಕೆ ಬರ್ಬೇಕಂದ್ರೆ ಮಧ್ಯವರ್ತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಬೇಕಾಗಿರೋ ರೀತಿನಲ್ಲಿ ಸಪ್ಲೈ ಮಾಡ್ತಾ ಹೋಗ್ತವೆ. ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಲ್ಲಿ ನಾವು ಬೆಳೆಸಿದ್ರೆ ಸಾಕು, ಬೆಳೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಕೆಮಿಕಲ್ ಫರ್ಟಿಲೈಸರ್ ನ ಕೊಟ್ಟು ನೆಲದಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸ್ಬಿಡ್ತಾ ಇದೀವಿ. ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಚೈನ್ ನ ಕಾಪಾಡೋರ್ಯಾರು? ಈ ತೊಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಇಂದ ಆಗಿದೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ, ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. 8884267651 ಮತ್ತೊಮ್ಮೆ 8884267651 ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಹುಲ್ಲೋಲಟಿಯ ಭೀಮಪ್ಪ ರಾಮಪ್ಪ ಹುದ್ದಾರ ಹಾಗೂ ಸಂಗಡಿಗರಿಂದ ರಾಧಾನಾಟ ಗೌಳಿಗೀತಿ ಸನ್ನಿವೇಶ ಕೇಳಿ. ರಾಧಾನಾಟ ಗೌಳಿಗೀತಿ ಸನ್ನಿವೇಶ. ಈಗ ಸದ್ಯಕ್ಕೆ ನೀವು ಏನ್ ಕಾರಣವಾಗಿ ಬಂದಿರಿ ಹೇಳುವಂತವ್ರಾಗ ಅಮ್ಮ ಹೇಳ್ಬೇಕಲ್ಲ ಹೇಳ್ಬೇಕು ಅಮ್ಮ ಹೇಳ್ತೇನೆ ಕೇಳು ಚಂದ ಹೋಗ್ಬೇಡ ದೂತೆ ತಂದೆನ Thank you. ಅಲ್ಲದೆ ಹೊಣ್ಣೆ ಕೊಟ್ಟ ಸಿಗ್ಲಾರ್ದಂತಹ ಗಿನ್ನದ ಹಾಲ ಸಾಹಿತ್ಯವಾಗಿ ತಂದೆ ನೋಡಮ್ಮ. ಇರ್ಲಿ, ಬಡವರು ಊಟ ಮಾಡುವಂತಹ ಪದಾರ್ಥ ಅಂತಂದೇನೆ ಅಮ್ಮ? ದೂತೆ, ಬಡವರು ಊಟ ಮಾಡುವಂತಹ ಪದಾರ್ಥ ಅಂದ್ರೆ ಯಾವುದು? ಮಜ್ಜಿಗೆ. ಮಜ್ಜಿಗೆ ಅಮ್ಮ, ನಾನಾದ್ರೂ ಮಜ್ಜಿಗೆ ತಂದೆ ನೋಡಮ್ಮ. ಮಜ್ಜಿಗೆ ತಂದ್ರೆ ಬಾ ಚಲೋ, ಒಂದ್ ಸ್ವಲ್ಪ ಮಸಾಲೆ ಕೊಡ್ಲೇ ಅಮ್ಮ. ಮಸಾಲೆ ಬೇಕಲ್ಲ? ಅಮ್ಮ ಹಾಗಾದ್ರೆ ಹಿಡಿಯನ್ ತೊಳಗು. ಏನಮ್ಮ, ನಾದ್ರೂ ಮಸಾಲೆ ಆದ್ರೂ ತಗೊಂಡ್ ನೋಡುವ. ಆಯ್ತಲ್ಲ, ಹಾಗಾದ್ರೆ ಇನ್ನು ಮುಂದ ಹಾಲು ಮೊಸರು ವ್ಯಾಪಾರ ಮಾಡಿಸ್ಬೇಕಾದ್ರೆ ಅಮ್ಮ ನಾವಾದ್ರೂ ಇನ್ ಮುಂದ ಯಾವ ನಗರಕ್ ಹೋಗ್ಬೇಕಮ್ಮ? ಏನಮ್ಮ, ನಿನ್ನ ಹಾಲು ಮೊಸರು ಊಟ ಮಾಡುವಂತ ಜನರು ಇಲ್ಲಿಲ್ಲ. ಈಗ ಸದ್ಯ ನಾವು ಗೋಕಿಲ್ ನಗರಕ್ಕೆ ಹೋಗ್ಬೇಕು ನೋಡವ್ವ. ಅಮ್ಮ ಗೋಕಿಲ್ ನಗರ? ಹೌದೇವ. ಆ ಗೋಕಿಲ್ ನಗರದಲ್ಲಿ ಯಾರಾದ್ರೂ ಕಾಡಿ ಬೇಡವ್ರು ಇದ್ದಾರೇನಮ್ಮ? ಅದಾರ ಕದಾರ ಅಮ್ಮ. ಯಾರಿದ್ದಾರು? ಸುಬ್ಬಣ್ಣಮ್ಮ ರುಬ್ಬಣ್ಣ ಅಂತ ಹೇಳಿ ಗೀಚಿ ಗೇನ್ ಹಾಕಿರ ಒಂದು ಗೇನ್ ಆಗೋದಿಲ್ಲವ. ಹೌದು, ಚಿಕ್ಕವ್ರನ್ನ ಕಂಡ್ರೆ ಸೆಲ್ಲಂಗ ಅಡದ ಬಿಡದ್ ನೋಡೇವ್ ಅಮ್ಮ. ದೂತೆ, ಆತನು ಸಣ್ಣ ಹೋದನು ಅಥವಾ ದೊಡ್ಡವದನು? ಸಣ್ಣವ್ರು ಕೂಡ ಸಣ್ಣವನ ಆಗ್ತಾನ, ದೊಡ್ಡವ್ರು ಕೂಡ ದೊಡ್ಡವನ ಆಗ್ತಾನ. ಚಿಕ್ಕವ್ರನ್ನ ಕಂಡ್ರೆ ಸೆಲ್ಲಂಗಡಿ ಅಡದ ಬಿಡದ್ ನೋಡೇವ ಅಮ್ಮ. ದೂತೆ, ಅವನು ಸಣ್ಣವಿದ್ದಂದ್ರ ಅವನ ಬಾಯಿಗೆ ಬೆನ್ನಿ ಒರೆಸಿ ಒರೆಸಿ ಅಮ್ಮ ನಾವಾದ್ರೂ ವ್ಯಾಪಾರ ಮಾಡೋಣ. ಅಕಸ್ಮಾತ್ ದೊಡ್ಡವಿದ್ದಂದ್ರ ಇದ್ದಂದ್ರ ಅಮ್ಮ 100 ರೂಪಾಯಿ ಕೊಡೋಲ್ಲ, 200 ರೂಪಾಯಿ ಕೊಟ್ಟು ಅಮ್ಮ ಹಾಲ್ ಮೊಸರ್ನ ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಮ್ಮ. ಅಲ್ಲಿಗೆ ನಾವು ಹೋಗ್ಬೇಕಾರೆ ಯಾವ ಪ್ರಕಾರ ಹೋಗ್ಬೇಕು? ಹೆಂಗ್ ಹೋಗ್ಬೇಕು? ಚಂದ್ರ ಗಾವಿ ನುಟ್ಟು ದುಂಡ ಮುದ್ರಿ ತೊಟ್ಟು ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊತ ಹೋಗ್ಬೇಕಾಗಿ ಹೋಗ್ಬೇಕಲ್ಲ ಗೋಕಿಲ್ ನಗರಕ್ಕೆ. ಹಾಗಾದ್ರೆ ಅಮ್ಮ ನಾವಾದ್ರೂ ಹೋಗು ನಡಿ ಅಮ್ಮ. ಹೋಗು ನಡಿ ಅಂತ ಅಮ್ಮ ಹೇಳ್ತೇನೆ ಕೇಳು. ಚಂದ್ರವಾಗಿ ಹೊಡೆದ ಎಷ್ಟ ದೂರ ಈಗ ಸದ್ಯಕ್ಕೆ ನಾವು ಗೋಕಿಲ ನಗರ ದ್ವಾರ ಬಾಗಲ್ದಾಗಲ್ಲೇ ಇದ್ದೇವು. ಹೌದೇವ, ಅಲ್ಲೇ ಇದೇವ ನೋಡಿ. ಹಾಗಾದ್ರೆ ಇನ್ನು ಒಂದು ಪದ ಅನ್ಕೋತ ಅಮ್ಮ ನಾವಾದ್ರೂ ಗೋಕಿಲ ನಗರ ಹೋಗೋ ನಡಿ. ಹೋಗೋ ನಡಿ ಅಂತ ಹೇಳ್ತೇನೆ ಕೇಳು. ಹೇಳೇವ ಏನ ಚಂದ ಕಾನ ಸೈತೆ time. ಹುಡ್ಕೊಂತ ನೋಡ. ಏನೇ ಅವನವ್ರ ಇಲ್ಲಾಕಿಟ್ಟಿವೆ. ಕಾಜಿ ಬಗ್ಗೆ ಮುಖ್ಯ ಅಲ್ಲ, ನೀರೇ ಮುಖ್ಯ ಅಂತ ಇಟ್ಟಿದಾನ. ಏನೇ ಹಾಗೇನ ತೋರ್ದಲ್ ನೋಡು. ಮತ್ತೆ ಹೆಂಗ್ ತೋರ ಆಯ್ತ? ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಬಂದದ್ದೇ ತೋರ್ದೆ ನೋಡು. ಅವ್ವ ಇದನ್ನು ಬೇಕಿಗೆ ಹುಟ್ಟೈತೇನಂತಣ್ಣ? ಏನೇ ದುತ್ತೆ ಬೇಕಿನ ಕಾಕಾರ ಚಿಂತಿಲ್ಲ ಚಿಂತಿಲ್ಲ, ಒಂದ್ ಸ್ವಲ್ಪ ಕೊಡುವಂತಿಕಾಗು. ಒಂದ್ ದುಡ್ಡು ಕೊಡ್ಲ? ಏನೇ ದುತ್ತೆ ದುಡ್ಡು ಕೊಡಂಗ್ ಕಾಣ್ಯನ. ಹಾಲು ಮೊಸರು ಬೇಕಾ? ಬೇಕಾ. ನಾ ಕುಡಿದ್ಲು ನೋಡ. ನಾ ಬಿಡದಲ್ಲ. ಏನ್ ಮಾಡವ ದುತ್ತೆ? ಏನ್ ಮಾಡ ಮಾಡಿ ನೋಡು. ಅವ್ ಅವ್ ಹಾಲು ಅರ್ಗಾಕೈತಿ, ಬೆಣ್ಣೆ ಬೇಕಾಕೈತಿ, ಆ ನನ್ನ ಸಮುದ್ರ ಬಂದ ಇನ್ನೇನ್ ಹೇಳಿ ಅಂತೇನ? ಚೆಲ್ಲಿದ ನ್ಯಾರ ನೀನು ಹತ್ತ ಕಡೆಗೆ ಹೋದ್ಯ, ಒಂದ್ ಸ್ವಲ್ಪ ಹಾಲು ಮೊಸರು ಕೊಡಂತ ಕೇಳಿದ. ನಾ ಕುಡುದಲ್ಲ, ನೀ ನಮ್ಮ ಮನಿ ಏನಿದ್ಲ ಎಲ್ಲಾನು ಕೂಡ್ಸಿಟ್ಟು ಹೋಗಿಬಿಟ್ಟಿದ ನೋಡ. ಈಗ ಬರಬೇಕಾ ಇಲ್ಲ? ಏನೇ ದೂತೆ, ನನ್ನ ಮನೆಯ ದಗೇಳು ಕಾರಣವೇನು? ನೀ ಹಚ್ಚಿದ ಬ್ಯಾಂಕ್ ಏನೇ ದೂತೆ, ನಾ ಹಚ್ಚಿದ ಬ್ಯಾಂಕ್ ಇದ್ರ ನಾ ಹರ್ಸ್ಕೋತೇನ. ಸ್ವಲ್ಪ ನಿಂತು ನೋಡುವಂತ ಒಳ್ಳೇದಾಗಿಲ್ಲ. ಇಲ್ಲಿ ನಗರಕ್ಕೆ ವ್ಯಾಪಾರ ಮಾಡಕ್ ಬರ್ಬೇಕಾದ್ರ ಯಾರು ಪ್ರಾಣಕಿನ್ ಬಂದಿರಿ ಕೇಳ್ತಾರ? ಮಾಡಿ ಮಾಡಿ ಅಮ್ಮ. ಇವ್ ನಮ್ಮನ್ನ ಕೇಳಕತ್ತಾನ. ಅಮ್ಮ ಈ ಕೊಯ್ಕಿಲ್ ನಗರದಲ್ಲಿ ಏನ ಗೌಡ ಆಬೇಕಾ, ಗೌಡ ದಾಸ ಆಬೇಕಾ, ಏನ ಡಂಬ ಆಬೇಕಾ, ಏನ ಮುಲ್ಲಾನ ಮುಜಾರ ಖಾಜಿನ ಅಮ್ಮ ಯಾರಿವ ಕೇಳೋನ್ಲ ಕೇಳಮ್ಮ. ಏ ಪೂ ಹೇಳದೈ ಇಷ್ಟ ಜಬರ್ದಸ್ತ್ ಮಾಡಿ ಗೋಕಿಲ್ ನಗರದ ಹೋಗಿ ದಾರಿ ತಡಿ ಕೇಳ್ತಿ ಅಂದ ಬಳಕ ಈ ಗೋಕಿಲ್ ನಗರಕ್ಕೆ ನೀ ಯಾರ ಕೇಳ್ತಾರ? ಹೌದೌದು ಹೇಳ್ತಾನೆ ಕೇಳ. ಹದಿನಾರು ಶ್ರೀಕೃಷ್ಣ ಗೋಪಾಲ ಕೃಷ್ಣ ದುತ್ತೆ ನಾನ ನೋಡ ಹಿಂಗ ಹೇಳಪ್ಪ ಹಿಂದುತ್ತೆ ಹಿಂಗ ಹೇಳ ಏವಾ ಅವ್ರಂತಾರು ಕಂಬದಲ್ಲಿರೋ ಸಂಬಂಧ ಸರಿಯಾಗಿ ವಾರಿ ಜಂಗಮನಿಗೆ ಗೌತಮನಾಗಿ ವಸುದೇವ ದೇವಕ್ಕೆ ಉದರಗಳಿಂದ ಜನಿಸಿ ಉದ್ಭವಿಸನಾಗಿ ಮೊದಲಾದ ರಾಕ್ಷಸನ ಸಂವರಿಸಿ ಮಾವನಾದ ಕಂಸಾಸುರನ ಸಂವರಿಸಿ ಈ ಮೂರು ಲೋಕಕ್ಕೆ ಅಧಿಪತಿ ಆದಂತ ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರತ್ತೆ ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರಂತಾರೆ. ಶ್ರೀಕೃಷ್ಣ ಮುಕುಂದ ಈ ಗೋಕಿಲ್ ನಗರದಲ್ಲಿ ನಿನ್ನ ಹತ್ತು ಹಾಸಿಲ ಏನೈತೆ ದೂತೆ? ನನ್ನ ಹಕ್ಕು ಹಾಸಿಲ ಕೇಳ್ತಿಲ್ಲ. ಹೌದೌದು ಹೇಳ್ತಂಗ ಕೇಳ ಹೇಳ. ಆ ಬಂಡಿಗೆ ಬಾರಿಂದ ನನ್ನ ಮಂದಿರ ಸಿಕ್ಕಿದೆ ಸುಂಕ ತುಳಸ ಏಕ್ ಜಾತಿ ಬಿಡುದಿಲ್ಲ ಹಿಂಗೇ ಆ ಲೋಕದಾಗಿಲ್ಲ ಈ ಲೋಕದಾಗಿಲ್ಲ ಇವಳಂತ ಸುಂದರಿ ಹೌದು ಎಲ್ಲೆಲ್ಲಿ ಹುಡುಕಾರ ಕೂಡ ಇವಳಂತ ರೂಪಕ್ಕೆ ಇಲ್ಲಿ ನೋಡಿಲ್ಲ ನನ್ನ ಮಂದಿರ ಸಿಕ್ಕಿದ್ಬೇಕು ಸುಂಕ ತುಳಸ ಏಕ್ ಜಾತಿ ಬಿಡುದಿಲ್ಲ ಹಿಂಗೇ ದೋತೆ ಹಿಂಗೇಳ ಏ ವಾ ಈಗ ಸದ್ಯಕ್ಕೆ ನಿಜ ಅವನ ಬಡ್ಡಿಂದ ಏನಿತ್ತ ಸುಂಕದಾಗ ಏನಿತ್ತ ತಗೋತ ಬಂದ ಆತವ ಈಗ ಸದ್ಯ ಅವ್ರ ಮಂದಿರದಾಗ ಬಂದು ಸಿಕ್ಕಿದೆ ಅಂದ್ಬಾಗ ಸುಂಕ ತುಳ್ಸುವ ಏಕ್ ಜಾತಿ ಬಿಡುದಿಲ್ಲ ಅಣ್ಣ ಹೌದಾ ಚಂದ ಹೋಗಿ ಗೋಪಾಲ ನಿನ್ನ ಆತ್ಮಧೈರ್ಯದಲ್ಲಿ ಇರ್ತಕ್ಕಂತ ಸುಂಕ ಕೊಟ್ಟರೆ ಅವ್ನು ದಾರಿ ಬಿಡ್ತಾತ ಏನ್ ಬಿಡುದಿಲ್ಲ ಅಮ್ಮ ಏಕ್ ಜಾತ್ ನಾನು ಕೊಡುದಿಲ್ಲ ನೋಡು ಏನು ಮಾಡೋದು ಅಮ್ಮ ದೂತೆ ಗೋಪಾಲ ಕೃಷ್ಣ ಇಟ್ಟು ಹಠ ಮಾಡಿ ಸರಿ ಹಿಡಿತಾನ ಹೌದಲ್ಲ ಅಮ್ಮ ಹೇಳುತ್ತೇನೆ ಕೇಳು ಚಂದ ಹೋಗ್ಬಾರ್ದು ಮುರಳಿ ಮಾನೋ ಹರ ಅದು ಅಂತೆ ಈ ಕಾಲಕ ಈಗ ಸುಂಕ ಸಿಗಕ ಸಾಧ್ಯವಿಲ್ಲ ಅಂತ ಹೇಳು. ಮತ್ತೆ ಕಾಲಕ್ಕೆ ಬಂದು ಕುಡ್ತೇ ಅಂತ ಕೇಳ್ತಾರೆ ಅಮ್ಮ. ಮತ್ತೆ ಯಾವ ಕಾಲಕ್ಕೆ ಅಂದ್ರ ಅವನ ಗೋಪಾಲಕೃಷ್ಣ ಹೋಗಿ ಕಲ್ಪಾಜಿಯಾಗಿ ಬರ್ಬೇಕು, ನೀನು ದೂತೆ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕು, ನಾನು ಗೌಳಗಿತ್ತಿ ಹೋಗಿ ಚುಮನ ಆಗಿ ಬರ್ಬೇಕು. ಆ ಕಾಲಕ್ಕೆ ಸುಂಕ ಸಿಕ್ಕರೆ ಶಿಕಾರಿ, ಸಿಗದ್ರೆ ಬಿಕಾರಿ ಅಂತ ಹೇಳು. ಅವ್ರಂತ ನೀನು ಗೋಪಾಲ ಹೋಗಿ ಕಲ್ಪಾಜಿಯಾಗಿ ಬರ್ಬೇಕಂತ, ನಾನು ದೂತಿ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕ, ಅಕ್ಕಿ ಗೌಳಿಗಿತ್ತಿ ಹೋಗಿ ಚುಮ್ಮನ ಆಗಿ ಬಂದ ಕಾಲಕ್ಕೆ ಸುಂಕ ಕೊಡ್ತಾನೆ. ನಂಗೆ ವಚನ ಕೊಟ್ಟಿದ್ದಾರೆ ನಾನಾದ್ರೂ ವಚನ ಕೊಡ್ತಾ ಇದ್ದೀನಿ ನೋಡಮ್ಮ. ಆರತಿಯ ಬದೂತ ಜಯ ಜಯ, ಆರತಿಯ ಬದೂತ ಜಯ ಜಯ, ಆರತಿಯ ಬದೂತ ಜಯ ಜಯ, ಆರತಿಯ ಬದೂತ ಜಯ ಜಯ, ಆರತಿ ಬೆಳಗುವೆ ಇದುವರೆಗೂ ಹೊಲೋಲಟಿಯ ಭೀಮಪ್ಪ ರಾಮಪ್ಪ ಉದ್ದಾರ ಆಗುವ ಸಂಗಡಿಯರಿಂದ ರಾಧಾ ನಾಟ ಕೇಳಿದ್ರಿ. ಗೌಳಿಗೀತಿ ಸನ್ನಿವೇಶ ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ನಾನು ಡಾಕ್ಟರ್ ಸುಚಿತ್ ಹೊಬ್ಳಿದಾರ್, ಎಸ್ಡಿಎಂ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದಿನಾಂಕ 24/8 ಪ್ರಸೂತಿ ಮತ್ತು ಸ್ತ್ರೀರೋಗದಲ್ಲಿ ಉದರದರ್ಶಕ ಅಥವಾ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಈ ಶಸ್ತ್ರಚಿಕಿತ್ಸೆಯ ಮಹತ್ವಗಳನ್ನು ತಿಳಿಸಲಿದ್ದೇನೆ. ಈ ಶಸ್ತ್ರಚಿಕಿತ್ಸೆಯನ್ನು ಯಾವಾಗ ಮತ್ತು ಯಾರಿಗೆ ಮಾಡುತ್ತೇವೆ ಹಾಗೂ ಇದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಸಿ ಹೇಳಲಿದ್ದೇನೆ. ನಮ್ಮ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಉದರದರ್ಶಕ ಅಥವಾ ದೂರ್ಬೀನ್ಲಿಂದ ಮಾಡಲಾಗುವ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836. ಆತ್ಮೀಯ ಕೇಳುಗರೆ, ಇಷ್ಟಾನೋ ಇಷ್ಟಾನೋ ನೀ ನಂಗೆ ಇಷ್ಟಾನೋ. ಹಾ, ನಿಮಗ ಇಷ್ಟವಾದ ಹಾಡನ್ನ ಕೇಳಬೇಕೇನು? ಹೌದು ಹೌದು. ನಮಗ ಸಂದೇಶ ಕಳುಹಿಸ್ರಿ, ಅಂದ್ರ SMS ಕಳುಹಿಸ್ರಿ. SMS ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕ ನೀವು ಸಂದೇಶ ಕಳುಹಿಸಲು ಮಾಡಬೇಕಾದದ್ದು ಇಷ್ಟು. ಏನಂದ್ರ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನೀವು ಗೀತೆಯನ್ನ ಕೇಳಬೇಕಾಗಿದ್ರ ಮೊದಲಿಗೆ AIRDWD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡ್ರಿ. FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡದ ವಿವಿಧ ಭಾರತಿ ಕೇಂದ್ರದಿಂದ ಗೀತೆಯನ್ನ ಕೇಳಬೇಕಾಗಿದ್ರ FM DWD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡ್ರಿ. ಆಮೇಲೆ ನಿಮಗೆ ಇಷ್ಟವಾದ ಗೀತೆಯ ಚಲನಚಿತ್ರದ ಹೆಸರನ್ನ ಟೈಪ್ ಮಾಡ್ರಿ, ಸ್ಪೇಸ್ ಕೊಡ್ರಿ. ನಂತರ ಹಾಡಿನ ಮೊದಲ ಸಾಲಿನ ಮೊದಲ ಶಬ್ದವನ್ನ ಟೈಪ್ ಮಾಡ್ರಿ, ಸ್ಪೇಸ್ ಕೊಡ್ರಿ. ಆಮೇಲೆ ನಿಮ್ಮ ಊರು